ಪರಿಹರಿಸಲು ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಜುಲೈ 1, 2025 ಪ್ರಧಾನಮಂತ್ರಿ ವಿಕ್ಸಿತ್ ಭಾರತ್ ರೋಜ್ಗಾರ್ ಯೋಜನಾ ಎಂಬ ಉದ್ಯೋಗಕ್ಕೆ ಸಂಬಂಧಿಸಿದ ಪ್ರೋತ್ಸಾಹ ಯೋಜನೆಗೆ ಅನುಮೋದನೆಯನ್ನ ನೀಡಿದೆ. ಈ ಪ್ರಧಾನಮಂತ್ರಿ ವಿಕ್ಸಿತ್ ಭಾರತ್ ರೋಜ್ಗಾರ್ ಯೋಜನೆ ಇದೆಯಲ್ಲ, ಇದರ ಅವಧಿ ಎಷ್ಟು ಅಂತೀರಿ? 2025 August 15 ಸನ್ಮಾನ್ಯ ಪ್ರಧಾನಮಂತ್ರಿಯವರು ತಮ್ಮ 12th 79th ದೇಶದ ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲಿ ಘೋಷಣೆ ಮಾಡಿರತಕ್ಕಂಥ ಈ ಯೋಜನೆಯು 2025 August 1 2027 July 31 ಸೃಷ್ಟಿಸಲಾಗತಕ್ಕಂತಹ ಉದ್ಯೋಗಗಳಿಗೆ ಅನ್ವಯಿಸುತ್ತದೆ. ಈ ಪ್ರಧಾನಮಂತ್ರಿ ವಿಕ್ಸಿತ್ ಭಾರತ್ ರೋಜ್ಗಾರ್ ಯೋಜನೆಯನ್ನ ನಾವು ಹೇಗೆ ವ್ಯಾಖ್ಯಾನಿಸಬಹುದು ಅಂತೀರಿ? ನೋಡಿ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಪ್ರಧಾನಮಂತ್ರಿ ವಿಕ್ಸಿತ್ ಭಾರತ ಯೋಜನೆಯು ಎಲ್ಲ ವಲಯಗಳಲ್ಲಿ ಉದ್ಯೋಗ ಸೃಷ್ಟಿಯನ್ನು ಬೆಂಬಲಿಸಲು, ಉದ್ಯೋಗಾವಕಾಶ ಮತ್ತು ಸಾಮಾಜಿಕ ಭದ್ರತೆಯನ್ನ ಹೆಚ್ಚಿಸಲು ಹಾಗೂ ಉತ್ಪಾದನಾ ವಲಯದ ಮೇಲೆ ಪ್ರಮುಖವಾಗಿ ಗುರಿಯನ್ನು ಇಟ್ಟುಕೊಂಡು ಕೈಗೊಂಡಿರತಕ್ಕಂತಹ ಕೇಂದ್ರ ಸರ್ಕಾರದ ಒಂದು ಉಪಕ್ರಮವಾಗಿದೆ. ಇದನ್ನು ಖಾಸಗಿ ವಲಯದಲ್ಲಿ ಅನುಷ್ಠಾನಗೊಳಿಸಲಾಗುತ್ತದೆ. ಇನ್ನು ಈ ಪ್ರಧಾನಮಂತ್ರಿ ವಿಕ್ಸಿತ್ ಭಾರತ್ ಯೋಜನೆಯ ಗುರಿ ಏನು ಅಂತೀರಿ? ಮೊಟ್ಟ ಮೊದಲನೆಯದಾಗಿ ಎಲ್ಲ ವಲಯಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಅವಕಾಶವನ್ನ ನೀಡತಕ್ಕಂಥದ್ದು. ಎರಡನೆಯದಾಗಿ ಉದ್ಯೋಗಾವಕಾಶ ಮತ್ತು ಸಾಮಾಜಿಕ ಭದ್ರತೆಯನ್ನ ಹೆಚ್ಚಿಸತಕ್ಕಂಥದ್ದು. ಮೂರನೆಯದಾಗಿ ಉತ್ಪಾದನಾ ವಲಯಕ್ಕೆ ವಿಶೇಷ ಆದ್ಯತೆಯನ್ನ ನೀಡತಕ್ಕಂಥದ್ದು. ನಾಲ್ಕನೆಯದಾಗಿ 3.5 crore ಉದ್ಯೋಗಗಳನ್ನ ಸೃಷ್ಟಿಸತಕ್ಕಂಥದ್ದು. ಇನ್ನು ಐದನೆಯದಾಗಿ 1.92 crore ಮೊದಲ ಬಾರಿಯ ಉದ್ಯೋಗಿಗಳಿಗೆ ಅನುಕೂಲವನ್ನ ಕಲ್ಪಿಸತಕ್ಕಂಥದ್ದು. ಮತ್ತು ಕೊನೆಯದಾಗಿ ಹಾಗೂ ಆರನೆಯದಾಗಿ 2.60 crore ಜನರಿಗೆ ಹೆಚ್ಚುವರಿ ಉದ್ಯೋಗ ಸೃಷ್ಟಿಸಲು ಉದ್ಯೋಗದಾತರನ್ನ ಪ್ರೋತ್ಸಾಹ ಮಾಡತಕ್ಕಂಥದ್ದು. ಈ ಪ್ರಧಾನಮಂತ್ರಿ ವಿಕ್ಸಿತ್ ಭಾರತ್ ರೋಜ್ಗಾರ ಯೋಜನೆಯ ಅನುಷ್ಠಾನಕ್ಕೆ ಮೀಸಲಾಗಿಟ್ಟಿರುವಂತಹ ಹಣ ಎಷ್ಟು ಅಂತೀರಿ? ಈ ಯೋಜನೆಯು ಒಟ್ಟು 99,446 crore ಮಂಜೂರಾತಿಯನ್ನ ಪಡೆದಿದ್ದು, 2 ವರ್ಷಗಳ ಅವಧಿಯಲ್ಲಿ ಈ ಯೋಜನೆಯನ್ನ ಕಾರ್ಯಗತಗೊಳಿಸಲಾಗುತ್ತದೆ. ಇನ್ನು ಈ ಪ್ರಧಾನಮಂತ್ರಿ ವಿಕ್ಸಿತ್ ಭಾರತ್ ರೋಜ್ಗಾರ್ ಯೋಜನೆಯ ಮುಖ್ಯಾಂಶಗಳು ಏನೇನು ಅಂತೀರಿ? ನೋಡಿ, ಇದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಮೊದಲನೆಯದಾಗಿ ಈ ಯೋಜನೆಯಲ್ಲಿ ಖಾಸಗಿ ವಲಯದಲ್ಲಿ ತಮ್ಮ ಮೊದಲ ಉದ್ಯೋಗವನ್ನು ಪಡೆಯತಕ್ಕಂತಹ ಯುವ ಉದ್ಯೋಗಿಗಳಿಗೆ 15,000 crore ಪ್ರೋತ್ಸಾಹನವನ್ನ ನೀಡಲಾಗ್ತದೆ. ಇನ್ನು ಎರಡನೆಯದಾಗಿ ಹೆಚ್ಚಿನ ಉದ್ಯೋಗಿಗಳನ್ನು ನೇಮಿಸಿಕೊಳ್ಳಲು ಉದ್ಯೋಗದಾತರಿಗೆ ಪ್ರೋತ್ಸಾಹವನ್ನು ನೀಡಲಿಕ್ಕೋಸ್ಕರ 2 ವರ್ಷಗಳ ಅವಧಿಗೆ ಪ್ರತಿ ಉದ್ಯೋಗಿಗೆ ತಿಂಗಳಿಗೆ 3,000 ಪ್ರೋತ್ಸಾಹನವನ್ನ ನೀಡಲಾಗ್ತದೆ. ಇನ್ನು ಭಾರತವನ್ನ ಉತ್ಪಾದನಾ ಕೇಂದ್ರವನ್ನಾಗಿ ಮಾಡುವ ಗುರಿಯೊಂದಿಗೆ ಉತ್ಪಾದನಾ ವಲಯಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಲಿಕ್ಕೋಸ್ಕರ ಉತ್ಪಾದನಾ ವಲಯದ ಸಂಸ್ಥೆಗಳಿಗೆ ಹೆಚ್ಚುವರಿಯಾಗಿ 2 ವರ್ಷಗಳವರೆಗೆ ಅಂದರೆ 3 ಮತ್ತು 4ನೇ ವರ್ಷದ ಉದ್ಯೋಗ ಸೃಷ್ಟಿಗೂ ಕೂಡ ಈ ಪ್ರೋತ್ಸಾಹನವನ್ನ ವಿಸ್ತರಿಸಿ ನೀಡಲಾಗ್ತದೆ. ಇನ್ನು ನಾಲ್ಕನೆಯದಾಗಿ ಈ ಯೋಜನೆಯನ್ನ 1/8/2025 ಜಾರಿಗೆ ತರಲಾಗಿದೆ. ಇನ್ನು ಐದನೆಯದಾಗಿ ಹಾಗೂ ಕೊನೆಯದಾಗಿ ಈ ಯೋಜನೆಯನ್ನ ಕೇಂದ್ರ ಸರ್ಕಾರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯವು ಜಾರಿಗೊಳಿಸುತ್ತಾ ಇದೆ. ಈ ಪ್ರಧಾನಮಂತ್ರಿ ವಿಕ್ಸಿತ್ ಭಾರತ್ ರೋಜ್ಗಾರ ಯೋಜನೆ ಎಷ್ಟು ಭಾಗಗಳನ್ನ ಅಥವಾ ಘಟಕಗಳನ್ನ ಒಳಗೊಂಡಿದೆ ಅಂತೀರಾ? ಈ ಯೋಜನೆ ತಾವು ಹೇಳಿದಾಗೆ 2 ಘಟಕ ಅಥವಾ ಭಾಗಗಳನ್ನ ಒಳಗೊಂಡಿದೆ. ಅವುಗಳನ್ನು ನಾವು ಆ ಮತ್ತು ಬ ಅಂತೇಳಿ ವಿಂಗಡಿಸಬಹುದು. ಮೊದಲನೆಯದಾಗಿ ಆ ಭಾಗದ ಅಡಿಯಲ್ಲಿ ಮೊದಲ ಬಾರಿಗೆ ಉದ್ಯೋಗಿಗಳಿಗೆ 1 ಬಾರಿ ಪ್ರೋತ್ಸಾಹನ ಅಂತಕ್ಕಂಥದ್ದು ದೊರೆಯುತ್ತದೆ. ಈ 1 ಬಾರಿಯ ಪ್ರೋತ್ಸಾಹನವು ಸರಾಸರಿ 1 ತಿಂಗಳ ವೇತನ ಅಂದರೆ ಮೂಲ ವೇತನ ಮತ್ತು ತುಟ್ಟಿ ಭತ್ತೆ ಸೇರಿ 15,000 ಮೊತ್ತಕ್ಕೆ ಸಮನಾಗಿರುತ್ತದೆ. ಇದನ್ನು 2 ಕಂತುಗಳಲ್ಲಿ ಪಾವತಿಸಲಾಗುತ್ತದೆ. ಮೊದಲ ಕಂತನ್ನ 6 ತಿಂಗಳ ಅವಧಿಗೆ ಕೆಲಸ ಮಾಡಿದ ನಂತರ ನೀಡಲಾಗ್ತದೆ. ಇನ್ನು ಎರಡನೇ ಕಂತನ್ನ 12 ತಿಂಗಳು ಪೂರ್ಣಗೊಂಡ ನಂತರ ಮತ್ತು ಆರ್ಥಿಕ ಸಾಕ್ಷರತೆ ಅಥವಾ ಫೈನಾನ್ಷಿಯಲ್ ಲಿಟ್ರಸಿಯನ್ನು ಪೂರ್ಣಗೊಳಿಸಿದ ನಂತರ ಅಂದ್ರೆ ಆರ್ಥಿಕವಾದಂತಹ ದಕ್ಷತೆಯನ್ನು ಪೂರ್ಣಗೊಳಿಸಿದ ನಂತರ ಪಾವತಿಸಲಾಗುತ್ತದೆ. ಈ ಪ್ರೋತ್ಸಾಹನವನ್ನ ಪಡೆಯಲು 1 lakh ಒಟ್ಟು ವೇತನ ಹೊಂದಿರತಕ್ಕಂತಹ ಉದ್ಯೋಗಿಗಳು ಅರ್ಹತೆಯನ್ನ ಪಡೆದಿರ್ತಾರೆ. ಪಾವತಿಯನ್ನ ಆಧಾರ್ ಸಂಯೋಜಿತ ಪಾವತಿ ವ್ಯವಸ್ಥೆ ಅಥವಾ ಆಧಾರ್ ಬಿಲ್ಡ್ ಪೇಮೆಂಟ್ ಸಿಸ್ಟಮ್ ಬಳಸಿ DBT ಅಥವಾ ನೇರ ಲಾಭ ವರ್ಗಾವಣೆ ಮೂಲಕ ಪಾವತಿಯನ್ನ ಮಾಡಲಾಗ್ತದೆ. ಇದನ್ನ ಉಮಂಗ್ ಅಂತ ಹೇಳಿದ್ರೆ ಯೂನಿಫೈಡ್ ಮೊಬೈಲ್ ಅಪ್ಲಿಕೇಶನ್ ಫಾರ್ ನ್ಯೂ ಏಜ್ ಗವರ್ನೆನ್ಸ್ ಮೂಲಕ ನಿರ್ವಹಿಸ್ತಕ್ಕಂಥದ್ದನ್ನ ನಾವು ನೋಡಬಹುದು. ಎರಡನೇ ಭಾಗ ಅಂತಕ್ಕಂಥದ್ದು ಬಾ ಅಂತೇಳಿ, ಇದರ ಅಡಿಯಲ್ಲಿ ಬರ್ತಕ್ಕಂತಹ ಸಂಸ್ಥೆಗಳು ಮೊದಲು ಕೆಲಸಕ್ಕೆ ಸೇರಿದವರು ಮತ್ತು ಕನಿಷ್ಠ 6 ತಿಂಗಳುಗಳ ಕಾಲ ಮತ್ತೆ ಕೆಲಸಕ್ಕೆ ಸೇರಿದವರು ಸೇರಿದಂತೆ ಪ್ರತಿ ಹೆಚ್ಚುವರಿ ಉದ್ಯೋಗಿಗೆ ತಿಂಗಳಿಗೆ 3,000 ರೂಪಾಯಿಗಳ ಪ್ರೋತ್ಸಾಹನವನ್ನ ಪಾನ್ ಕಾರ್ಡ್ ಸಂಯೋಜಿತ ಖಾತೆಗಳಿಗೆ ನೇರ ವರ್ಗಾವಣೆ ಮೂಲಕ ಪಡಿತಕ್ಕಂಥದ್ದನ್ನ ನಾವು ನೋಡಬಹುದು. ಈ ಪ್ರಧಾನ ಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ ಯೋಜನೆ ಇದೆಯಲ್ಲ, ಈ ಯೋಜನೆಯ ಫಲಾನುಭವಿ ಆಗೋದಕ್ಕೆ ಏನು ಅರ್ಹತೆಯ ಮಾನದಂಡಗಳು ಇರಬೇಕಾಗತ್ತೆ ಅಂತೀರಾ? ಅಂದ್ರೆ ಈ ಅರ್ಹತೆಯ ಮಾನದಂಡಗಳು ಯಾವ್ಯಾವು? ಮೊದಲನೆಯದಾಗಿ ಈ ಯೋಜನೆಯು ನೌಕರರ ಭವಿಷ್ಯ ನಿಧಿ ಸಂಘಟನೆ ಅಂದ್ರೆ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಇದರಲ್ಲಿ ನೋಂದಾವಣೆ ಮಾಡಿಕೊಂಡಿರತಕ್ಕಂತಹ ಮೊದಲ ಬಾರಿಗೆ ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವರಿಗೆ ಅನ್ವಯವಾಗ್ತದೆ. ಇನ್ನು ಎರಡನೇದಾಗಿ ಈ ಯೋಜನೆಯು ಮಾಸಿಕ 1 ಲಕ್ಷ ರೂಪಾಯಿ ಅಥವಾ ಕಡಿಮೆ ವೇತನ ಹೊಂದಿರತಕ್ಕಂಥ ಉದ್ಯೋಗಗಳಿಗೆ ಅನ್ವಯವಾಗುತ್ತದೆ. ಇನ್ನು ಮೂರನೇದಾಗಿ ಈ ಯೋಜನೆಯ ಪ್ರಯೋಜನವನ್ನು ಹೊಂದಲಿಕ್ಕೋಸ್ಕರ ಉದ್ಯೋಗಿಯು 1 ಆಗಸ್ಟ್ 2025 31 ಜುಲೈ 2027 ನಡುವೆ ಭವಿಷ್ಯ ನಿಧಿಗೆ ಸೇರಿರಬೇಕು. ಇನ್ನು ನಾಲ್ಕನೇದಾಗಿ 1 ಆಗಸ್ಟ್ 2025 ಮೊದಲು ಅವರು ಭವಿಷ್ಯ ನಿಧಿ ಸಂಘಟನೆಯ ಸದಸ್ಯರಾಗಿರಬಾರದು. ಇನ್ನು ಐದನೇದಾಗಿ 1 ಆಗಸ್ಟ್ 2025 ಅಥವಾ ನಂತರ ಭವಿಷ್ಯ ನಿಧಿಯ ಕೊಡುಗೆಯನ್ನ ಅವರಿಂದ ಪಡೆಯಬೇಕು. ಇನ್ನು ಆರನೇದಾಗಿ ಉದ್ಯೋಗಿ ಕನಿಷ್ಠ 6 ತಿಂಗಳುಗಳ ಕಾಲ ಅದೇ ಸಂಸ್ಥೆಯಲ್ಲಿ ಉದ್ಯೋಗದಲ್ಲಿರಬೇಕು. ಇನ್ನು ಏಳನೇದಾಗಿ ಪ್ರೋತ್ಸಾಹಧನದ 1 ಭಾಗವನ್ನ ಉದ್ಯೋಗಿಗಳ ಹೆಸರಿನಲ್ಲಿ ಉಳಿತಾಯ ಸಾಧನದಲ್ಲಿ ನಿಗದಿತ ಅವಧಿಗೆ ಇಡಲಾಗುತ್ತದೆ ಮತ್ತು ನಂತರದ ದಿನಗಳಲ್ಲಿ ಉದ್ಯೋಗಿ ಅದನ್ನು ಹಿಂಪಡೆಯಬಹುದು. ಮತ್ತು ಕೊನೆಯದಾಗಿ ಕನಿಷ್ಠ 50 ಉದ್ಯೋಗಿಗಳನ್ನು ಹೊಂದಿರತಕ್ಕಂತಹ ಸಂಸ್ಥೆಗಳು ಕನಿಷ್ಠ 5 ಹೊಸ ಉದ್ಯೋಗಿಗಳನ್ನು ಸೇರಿಸಿಕೊಳ್ಳಬೇಕು ಮತ್ತು 50ಕ್ಕಿಂತ ಕಡಿಮೆ ಉದ್ಯೋಗಿಗಳನ್ನು ಹೊಂದಿರತಕ್ಕಂತಹ ಸಂಸ್ಥೆಗಳು ಕನಿಷ್ಠ 2 ಹೊಸ ಉದ್ಯೋಗಿಗಳನ್ನ ಸೇರಿಸಿಕೊಳ್ಳಬೇಕು. ಇನ್ನು ಈ ಪ್ರಧಾನ ಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ ಯೋಜನೆಯಲ್ಲಿ ಏನು ಉದ್ಯೋಗಗಳನ್ನು ನೀಡ್ತಾರೆ, ಉದ್ಯೋಗದಾತರು ಅಂತ ನಾವೇನು ಕರಿತೀವಿ, ಅವರಿಗೆ ಯಾವ ರೀತಿಯಾದಂಥ ಒಂದು ಪ್ರೋತ್ಸಾಹ ಧನವನ್ನು ಈ ಯೋಜನೆ ಅಡಿಯಲ್ಲಿ ನೀಡಲಾಗುತ್ತೆ? ನಾವು ಈಗಾಗಲೇ ಗಮನಿಸಿದೀವಿ, ಈ ಉದ್ಯೋಗದಾತರಿಗೆ 3,000 ರೂಪಾಯಿಗಳ ಪ್ರೋತ್ಸಾಹ ಧನವನ್ನ ಕೇಂದ್ರ ಸರ್ಕಾರ ಕೊಡುತ್ತೆ ಅಂತ ಹೇಳಿ. ಇದನ್ನು ಯಾವ ರೀತಿ ಕೊಡಲಾಗುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ. ಉದ್ಯೋಗದಾತರಿಗೆ 3,000 ರೂಪಾಯಿಗಳನ್ನ ಉದ್ಯೋಗಿಗಳ ವೇತನಕ್ಕೆ ಅನುಗುಣವಾಗಿ 3 ರೀತಿಯಲ್ಲಿ ಪಾವತಿಸಲಾಗುತ್ತದೆ. ಮೊದಲನೆಯದಾಗಿ 10,000 ಅಥವಾ ಅದಕ್ಕಿಂತ ಕಡಿಮೆ ವೇತನಕ್ಕೆ 1,000 ರೂಪಾಯಿ ಪ್ರೋತ್ಸಾಹ ಧನ. ಇನ್ನು ಎರಡನೇದಾಗಿ 10,001 ರಿಂದ 20,000 ರೂಪಾಯಿ ವೇತನಕ್ಕೆ 2,000 ರೂಪಾಯಿ ಪ್ರೋತ್ಸಾಹ ಧನ. ಮತ್ತು ಮೂರನೇದಾಗಿ 20,001 ರಿಂದ 1 ಲಕ್ಷ ವೇತನಕ್ಕೆ 3,000 ರೂಪಾಯಿ ಪ್ರೋತ್ಸಾಹ ಧನವನ್ನ ಉದ್ಯೋಗದಾತರಿಗೆ ಪಾವತಿಸಲಾಗುತ್ತದೆ. ಇನ್ನು ಈ ಪ್ರಧಾನ ಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ ಯೋಜನೆಯ ಫಲಾನುಭವಿ ಆಗೋದಕ್ಕೆ ಸಂಪರ್ಕಿಸಬೇಕಾದಂತಹ ವಿಳಾಸ ಯಾವುದು ಅಂತೀರಿ? ಉದ್ಯೋಗಿಗಳು pmvbry.epfindia.gov.in ಈ ಒಂದು ಪೋರ್ಟಲ್ ನಲ್ಲಿ ನೋಂದಾವಣೆಯನ್ನ ಮಾಡಿಕೊಳ್ಬೇಕು ಮತ್ತು ಸೇವಾ ನಿಯಮಗಳನ್ನು ಪೂರೈಸಿದ ನಂತರ ಉದ್ಯೋಗಕ್ಕಾಗಿ ಅವರು ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಉದ್ಯೋಗದಾತರು pmvbry.epfindia.gov.in ಅಥವಾ pmvbry.labor.gov.in ಪೋರ್ಟಲ್ ನಲ್ಲಿ 1 ಬಾರಿ ನೋಂದಾವಣೆಯನ್ನ ಮಾಡಿಕೊಂಡ್ರೆ ಸಾಕು. ಆದರೆ ಅವರು ಮೊದಲನೇದಾಗಿ ಸಂಸ್ಥೆಯ ಪಾನ್ ಕಾರ್ಡ್ ಸಂಖ್ಯೆಯನ್ನ ನೀಡಬೇಕು, ಎರಡನೇದಾಗಿ ಸರಕು ಮತ್ತು ಸೇವಾ ತೆರಿಗೆ ಸಂಖ್ಯೆ, ಮತ್ತು ಮೂರನೇದಾಗಿ ಉದ್ಯೋಗದಾತರ ಪಾನ್ ಲಿಂಕ್ಡ್ ಬ್ಯಾಂಕ್ ಖಾತೆಯ ಸಂಖ್ಯೆಯನ್ನ ನೀಡಬೇಕು. ಇಷ್ಟನ್ನು ನೀಡಿ ಅವರು ನೋಂದಾವಣೆಯನ್ನ ಮಾಡಿಕೊಳ್ಬೇಕು. ಇನ್ನು ಮುಖ್ಯವಾಗಿ ಈ ಪ್ರಧಾನ ಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ ಯೋಜನೆಯಿಂದ ಆಗುವಂತಹ ಪ್ರಯೋಜನಗಳೇನು ಅಂತೀರಿ? ಮೊಟ್ಟ ಮೊದಲನೇದಾಗಿ ಈ ಯೋಜನೆಯಿಂದ ಕೋಟ್ಯಾಂತರ ಯುವಕರಿಗೆ ಮೊದಲ ಬಾರಿಗೆ ಉದ್ಯೋಗ ಅಂತಕ್ಕಂಥದ್ದು ಸಿಗುತ್ತೆ. ಇನ್ನು ಎರಡನೇದಾಗಿ ಮಹಿಳೆಯರಿಗೂ ಕೂಡ ಉದ್ಯೋಗಾವಕಾಶವನ್ನ ವಿಸ್ತರಿಸುವುದರಿಂದ ಸಾಮಾಜಿಕ ಭದ್ರತೆಯ ವ್ಯಾಪ್ತಿ ಹೆಚ್ಚಾಗುತ್ತದೆ. ಮೂರನೇದಾಗಿ ಉತ್ಪಾದನಾ ವಲಯವು ಬಲಗೊಂಡು ಮೇಕ್ ಇನ್ ಇಂಡಿಯಾ ಅಂತಕ್ಕಂತಹ ಒಂದು ಏನು ಯೋಜನೆ ಇದೆ ಅದರ ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯವಾಗುತ್ತದೆ. ಇನ್ನು ನಾಲ್ಕನೇದಾಗಿ ಹೆಚ್ಚಿನ ಕಾರ್ಮಿಕರು ಸಾಮಾಜಿಕ ಭದ್ರತಾ ವ್ಯಾಪ್ತಿಗೆ ಬರುವುದರಿಂದ ದೇಶದಲ್ಲಿ ಸುಸ್ಥಿರ ಆರ್ಥಿಕ ಬೆಳವಣಿಗೆ ಸಾಧ್ಯವಾಗುತ್ತದೆ. ಇನ್ನು ಐದನೇದಾಗಿ 2 ವರ್ಷಗಳಲ್ಲಿ 3.5 ಕೋಟಿಗೂ ಹೆಚ್ಚು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಒಂದು ಗುರಿಯನ್ನು ಹೊಂದಿರುವುದರಿಂದ ನಿರುದ್ಯೋಗ ಸಮಸ್ಯೆಗೆ ಇದು ಒಂದು ಪರಿಣಾಮಕಾರಿಯಾದಂತಹ ಮದ್ದು ಆಗುತ್ತದೆ ಎಂಬುದರಲ್ಲಿ ಸಂದೇಹವಿಲ್ಲ. ಇನ್ನು ಆರನೇದಾಗಿ ಈ ಯೋಜನೆಯು ಆತ್ಮನಿರ್ಭರ ಭಾರತದಿಂದ ಸಮೃದ್ಧ ಭಾರತಕ್ಕೆ ಸೇತುವೆಯನ್ನ ನಿರ್ಮಿಸುತ್ತದೆ. ಇನ್ನು ಏಳನೇದಾಗಿ 1.92 ಕೋಟಿ ಹೊಸ ಉದ್ಯೋಗಗಳಿಗೆ ಈ ಯೋಜನೆಯಿಂದ ಅನುಕೂಲವಾಗುತ್ತದೆ. ಇನ್ನು 8ನೇದಾಗಿ ಉದ್ಯೋಗದಾತರಿಗೆ ಆರ್ಥಿಕ ಪ್ರೋತ್ಸಾಹ ನೀಡುವುದರಿಂದ ಹೆಚ್ಚಿನ ಕಾರ್ಮಿಕರನ್ನು ನೇಮಿಸಿಕೊಳ್ಳಲು ಉತ್ತೇಜನ ಸಿಗುತ್ತದೆ. ಇನ್ನು 9ನೇದಾಗಿ ಸುಮಾರು 2.60 ಕೋಟಿ ಉದ್ಯೋಗಗಳನ್ನು ಹೆಚ್ಚುವರಿಯಾಗಿ ಸೃಷ್ಟಿಸುವುದರಿಂದ ಉತ್ಪಾದನಾ ವಲಯ ಬಲಗೊಳ್ಳುತ್ತದೆ. ಇನ್ನು 4 ವರ್ಷಗಳವರೆಗೆ ಪ್ರೋತ್ಸಾಹ ಧನವನ್ನು ವಿಸ್ತರಿಸುವುದರಿಂದ ಭಾರತದ ಕೈಗಾರಿಕಾ ಬೆಳವಣಿಗೆಯನ್ನು ಹೆಚ್ಚಿಸಲು ಸಾಧ್ಯವಾಗುತ್ತದೆ. ಇನ್ನು 11ನೆಯದಾಗಿ ಮೊದಲ ಬಾರಿಗೆ ಕೆಲಸ ಮಾಡುವವರಿಗೆ ಪ್ರೋತ್ಸಾಹ ಧನದ ಉತ್ತೇಜನ ದೊರೆಯುತ್ತದೆ. ಇನ್ನು 12ನೆಯದಾಗಿ ಹೆಚ್ಚಿನ ಉದ್ಯೋಗ ಸೃಷ್ಟಿಯಾಗಿ 2047ರ ವಿಕಸಿತ ಭಾರತ ನಿರ್ಮಾಣದ ಗುರಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ. 13ನೆಯದಾಗಿ ಈ ಯೋಜನೆ ರಾಷ್ಟ್ರೀಯ ಉತ್ಪಾದನಾ ಮಿಷನ್ ಕಾರ್ಯಕ್ರಮಗಳಿಗೆ ಪೂರಕವಾಗಿ ಉದ್ಯೋಗಗಳ ಕೌಶಲ್ಯವನ್ನು ಕೂಡ ಹೆಚ್ಚಿಸುತ್ತದೆ. ಇನ್ನು 14ನೆಯದಾಗಿ ಉದ್ಯೋಗದಾತರ ಹಣಕಾಸು ನಿರ್ವಹಣೆಯ ಕೌಶಲ್ಯ ಮತ್ತು ಆರ್ಥಿಕ ಸಾಕ್ಷರತೆಯನ್ನ ಇದು ಹೆಚ್ಚಿಸುತ್ತದೆ. ಇನ್ನು 15ನೆಯದಾಗಿ ಈ ಯೋಜನೆಯು ಯುವಜನರಿಗೆ ಕ್ರಿಯಾತ್ಮಕ ಔಪಚಾರಿಕ ಮತ್ತು ಸಮಗ್ರ ಅಭಿವೃದ್ಧಿಯ ಜೊತೆಗೆ ಎಲ್ಲರನ್ನೂ ಒಳಗೊಳ್ಳುವಂತಹ ಕಾರ್ಮಿಕ ಮಾರುಕಟ್ಟೆಯನ್ನು ಬೆಳೆಸಲು ನೆರವಾಗುತ್ತದೆ. ಇನ್ನು 16ನೆಯದಾಗಿ ಸುಸ್ಥಿರ ಉದ್ಯೋಗ ಸೃಷ್ಟಿಯ ಮೂಲಕ ದೇಶದ ಆರ್ಥಿಕ ಬೆಳವಣಿಗೆಗೆ ಕಾರಣವಾಗುತ್ತದೆ. ಇನ್ನು 17ನೆಯದಾಗಿ ಕಾರ್ಮಿಕರಲ್ಲಿ ಉಳಿತಾಯ ಮನೋಭಾವವನ್ನು ಈ ಯೋಜನೆ ಹೆಚ್ಚಿಸುತ್ತದೆ. ಇನ್ನು 18ನೆಯದಾಗಿ ಈ ಯೋಜನೆಯು ಉದ್ಯೋಗದ ಆಕಾಂಕ್ಷಿಗಳು ಮತ್ತು ಉದ್ಯೋಗ ಸೃಷ್ಟಿಕರ್ತರಿಬ್ಬರಿಗೂ ಕೂಡ ಏಕಕಾಲದಲ್ಲಿ ಪ್ರಯೋಜನ ನೀಡತಕ್ಕಂತಹ ಒಂದು ಉಪಕ್ರಮವಾಗಿದೆ. ಮತ್ತು ಕೊನೆಯದಾಗಿ ಈ ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆಯು ದೇಶದ ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಒದಗಿಸಬಲ್ಲ ಒಂದು ಪರಿಣಾಮಕಾರಿ ಹೆಜ್ಜೆಯಾಗಿದೆ ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇನ್ನು ಕೊನೆಯದಾಗಿ ಈ ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆ ಹೇಗೆ 2047ಕ್ಕೆ ಈ ವಿಕಸಿತ ಭಾರತ ನಿರ್ಮಾಣದ ಗುರಿಯನ್ನು ಸಾಕಾರಗೊಳಿಸಬಹುದು ಅಂತ ತಾವು ಅಭಿಪ್ರಾಯಪಡ್ತೀರಾ? ದೇಶದ ನಿರುದ್ಯೋಗ ಸಮಸ್ಯೆಯನ್ನು ಪರಿಹರಿಸಲಿಕ್ಕೋಸ್ಕರ ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆಯು ಕೇಂದ್ರ ಸರ್ಕಾರದ ಅತಿದೊಡ್ಡ ಉದ್ಯೋಗ ಸೃಷ್ಟಿಸುವ ಒಂದು ಉಪಕ್ರಮವಾಗಿದ್ದು ದೇಶದಲ್ಲಿ ಉದ್ಯೋಗ ಕ್ರಾಂತಿಗೆ ನಾಂದಿಯನ್ನು ಹಾಡಿದೆ. ಎಲ್ಲ ವಲಯಗಳಲ್ಲಿ ಉದ್ಯೋಗ ಸೃಷ್ಟಿ, ಉದ್ಯೋಗದ ಅವಕಾಶಗಳ ಹೆಚ್ಚಳ, ಸಾಮಾಜಿಕ ಭದ್ರತೆ ಮತ್ತು ಉತ್ಪಾದನೆಯಲ್ಲಿ ಪ್ರಗತಿ ಎಂಬ 4 ಆಧಾರ ಸ್ತಂಭಗಳ ಮೇಲೆ ಆಧಾರಿತವಾಗಿರತಕ್ಕಂಥ ಈ ಯೋಜನೆಯು ಏಕಕಾಲದಲ್ಲಿ ಉದ್ಯೋಗದ ಆಕಾಂಕ್ಷಿಗಳು ಮತ್ತು ಉದ್ಯೋಗದಾತರು ಇಬ್ಬರಿಗೂ ಕೂಡ ಉಪಯುಕ್ತವಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ದೇಶದ ಸಮಗ್ರ ಆರ್ಥಿಕ ಬೆಳವಣಿಗೆಗೆ ಬೆಂಬಲ ನೀಡುವ ಮೂಲಕ ಸಮಗ್ರ ಹಾಗೂ ಸುಸ್ಥಿರ ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸಿ 2047ರ ವಿಕಸಿತ ಭಾರತ ನಿರ್ಮಾಣಕ್ಕೆ ಬಹುದೊಡ್ಡ ಕೊಡುಗೆಯನ್ನ ಈ ಯೋಜನೆ ನೀಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಮತ್ತು ದೇಶದ ನಿರುದ್ಯೋಗ ಸಮಸ್ಯೆಯು ಕೂಡ ನಿವಾರಣೆಯಾಗಿ ಯುವ ಜನತೆಯ ಶಕ್ತಿ ಸರಿಯಾದ ರೀತಿಯಲ್ಲಿ ಉಪಯೋಗಿಸಲ್ಪಟ್ಟು ದೇಶ 2047ರ ವಿಕಸಿತ ಭಾರತ ನಿರ್ಮಾಣದ ಗುರಿಯನ್ನ ಖಂಡಿತವಾಗಿಯೂ ಸಾಧಿಸುತ್ತದೆ ಅಂತ ಹೇಳಿ ನಾವು ಕೂಡ ನಂಬಬಹುದಾಗಿದೆ. ಆತ್ಮೀಯ ಕೇಳಿದರೆ, ತಮಗೆ ಈ ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ ಯೋಜನೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8073 09 82 33. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8073 09 82 33. ತುಂಬ ಸಂತೋಷ ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೇ, ತಾವಿದುವರೆಗೂ ನಮ್ಮ ಕೇಳುಗರಿಗೆ ಈ ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ ಯೋಜನೆಯ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇನ್ನು ಮುಂದೆ ಕೇಳುವ ಕಾಫಿ ಕೀಟ ಪೀಡೆ ನಿರ್ವಹಣೆ ಈ ಕುರಿತು ಮಾಹಿತಿ. ಕಾಫಿ ಬೆಳೆಯನ್ನು ಬಾಧಿಸುವಂಥ ಕೀಟಗಳಲ್ಲಿ ಕಾಫಿ ಕಾಯಿಕೊರಕ ಅಥವಾ ಬೆರಿ ಬೋರರ್ ಬಹಳ ಮುಖ್ಯವಾದಂಥದ್ದು. ಇದು ಕಾಫಿ ಬೆಳೆಯಲ್ಲಿ ಬಲಿತಾ ಇರುವಂಥ ಮತ್ತು ಈಗಾಗಲೇ ಬಲಿತಿರುವಂಥ ಕಾಯಿಗಳಿಗೆ ಸಾಕಷ್ಟು ಹಾನಿಯನ್ನು ಉಂಟು ಮಾಡುತ್ತೆ. ಪ್ರಾರಂಭದಲ್ಲಿ ಕೀಟ ಬಲಿತಾ ಇರುವಂಥ ಮತ್ತು ಈಗಾಗಲೇ ಬಲಿತಿರುವಂಥ ಕಾಯಿಗಳನ್ನು ಸೇರುತ್ತೆ. ಇದರ ಬಾಧೆಗೆ ಒಳಗಾದಂಥ ಕಾಫಿ ಕಾಯಿಗಳ ಮುಂಭಾಗದಲ್ಲಿ ಕೊರೆದಿರುವಂಥ ರಂಧ್ರವನ್ನು ನಾವು ಕಾಣಬಹುದು. ಆನಂತರ ಈ ಕಾಫಿ ಕಾಯಿಯ ಒಳಭಾಗಕ್ಕೆ ಹೋಗಿ ಒಳಗಡೆ ಇರುವಂಥ ಸಾರವನ್ನೆಲ್ಲ ಇದು ತಿಂದು ಹಾಳು ಮಾಡುತ್ತೆ. ಈ ಕಾಫಿ ಕಾಯಿಕೊರಕ ಮುಖ್ಯವಾಗಿ ಕಾಫಿ ಬೀಜದ ಬೇಳೆಗಳು ಬಲಿಯುವಂಥ ಸಂದರ್ಭದಲ್ಲಿ ಒಳಗಡೆ ಸೇರುತ್ತೆ. ಮುಖ್ಯವಾಗಿ ಕಾಫಿ ಕಾಯಿಯ ನಾಭಿ ಮೂಲಕ ಇದು ಒಳಪ್ರವೇಶ ಮಾಡುತ್ತೆ. ಈ ಕಾಫಿ ಕಾಯಿಕೊರಕದ ನಿಯಂತ್ರಣಕ್ಕೆ ನಾವು ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಗಿಡದಲ್ಲಿರುವಂಥ ಅಕಾಲಿಕ ಕಾಯಿಗಳು ಮತ್ತು ಹಿಂದಿನ ವರ್ಷದ ಕೊಯ್ದೆ ಉಳ್ಕೊಂಡಿರುವಂಥ ಹಣ್ಣುಗಳನ್ನು ಪೂರ್ತಿಯಾಗಿ ಕಿತ್ತು ನಾಶಪಡಿಸಬೇಕಾಗತ್ತೆ. ಯಾಕೆಂದರೆ ಇವುಗಳಲ್ಲಿರುವಂಥ ಕೀಟದ ಸಂತತಿ ಮುಂದಿನ ಫಸಲಿಗೆ ಹರಡೋದಕ್ಕೆ ಕಾರಣ ಆಗುತ್ತೆ. ಕಾಫಿ ಕೊಯ್ಲು ಮುಗಿದ ನಂತರ ಗಿಡದಲ್ಲಿ ಉಳಿದಿರುವಂಥ ಮತ್ತು ನೆಲದ ಮೇಲೆ ಬಿದ್ದಂಥ ಹಣ್ಣುಗಳನ್ನು ಸಂಪೂರ್ಣವಾಗಿ ಆಯ್ದು ನಾವು ಶೇಖರಿಸಬೇಕು. ಹಣ್ಣುಗಳನ್ನು ಕೊಯ್ಲು ಮಾಡುವಾಗ ನೆಲದ ಮೇಲೆ ಕೊಯ್ಲಿನ ಚಾಪೆ ಅಥವಾ ಪಿಕ್ಕಿಂಗ್ ಮ್ಯಾಟು ಅಥವಾ ಪಾಲ್ತೀನ್ ಹಾಳೆಗಳನ್ನು ಹರಡಿ ಹಣ್ಣುಗಳು ನೆಲಕ್ಕೆ ಬೀಳದಂತೆ ತಡಿಬೇಕು. ಮತ್ತು ಗಿಡದಲ್ಲಿ ಯಾವುದೇ ಹಣ್ಣನ್ನು ಉಳಿಸ್ದಲೇ ಪೂರ್ತಿಯಾಗಿ ಕೊಯ್ಲು ಮಾಡಬೇಕು. ಹಾನಿಗೆ ಒಳಗಾದಂಥ ಕಾಫಿ ಹಣ್ಣುಗಳನ್ನು ಕುರಿಯುವ ನೀರಿನಲ್ಲಿ 1-2 ನಿಮಿಷದವರೆಗೆ ಅದ್ದಿ ತೆಗೆದು ನಾವು ಒಣಗಿಸ್ಬೇಕಾಗತ್ತೆ. ಕಾಫಿ ತೋಟದಲ್ಲಿ ಸೂಕ್ತವಾದಂಥ ನೆರಳನ್ನು ಕಾಪಾಡಿಕೊಳ್ಳೋದು ಅಷ್ಟೇ ಮುಖ್ಯ. ಜೊತೆಗೆ ಸೂಕ್ತ ರೀತಿಯಲ್ಲಿ ಶಿಫಾರಸು ಮಾಡಿದ ಪ್ರಕಾರ ಈ ಗಿಡದ ಗೆಲ್ಲುಗಳನ್ನು ಕತ್ತರಿಸ್ತಾ ಇರಬೇಕು. ಇದರಿಂದ ಈ ಕಾಫಿ ಕಾಯಿಕೊರಕದ ಬಾಧೆಗೆ ಒಳಗಾದಂಥ ಗೆಲ್ಲುಗಳಲ್ಲಿರುವಂಥ ಕಾಯಿಗಳು ನಾಶ ಆಗೋದ್ರ ಜೊತೆಗೆ ಗಿಡಗಳ ಆರೋಗ್ಯವನ್ನು ಕೂಡ ನಾವು ಕಾಪಾಡ್ಕೋಬೋದು. ಕೊಯ್ದಂಥ ಕಾಫಿಯನ್ನು ಒಣಗಿಸುವಾಗ ತೇವಾಂಶ ಸೂಕ್ತವಾಗಿರೋ ರೀತಿಯಲ್ಲಿ ನಾವು ನೋಡ್ಕೋಬೇಕು. ಮುಖ್ಯವಾಗಿ ಈ ಅರೇಬಿಕಾ ಅಥವಾ ರೋಬಸ್ಟಾ ಪಾರ್ಚ್ಮೆಂಟ್ ಆದರೆ 10% ತೇವಾಂಶ ಇರೋ ರೀತಿಯಲ್ಲಿ ನಾವು ಒಣಗಿಸ್ಕೋಬೇಕಾಗತ್ತೆ. ಅದೇ ಅರೇಬಿಕಾ ಚೆರ್ರಿ ಆದರೆ 10.5% ತೇವಾಂಶ ಇರಬೇಕಾಗತ್ತೆ. ಅದೇ ರೋಬಸ್ಟಾ ಚೆರ್ರಿ ಆದರೆ 11% ತೇವಾಂಶ ಇರೋ ರೀತಿಯಲ್ಲಿ ಒಣಗಿಸ್ಕೋಬೇಕಾಗತ್ತೆ. ಕಾಫಿ ಕೊಯ್ಲಿನ ಸಮಯದಲ್ಲಿ ಮತ್ತು ನಂತರದ ದಿನಗಳಲ್ಲಿ ಕಾಯಿಕೊರಕವನ್ನು ಆಕರ್ಷಿಸೋದಕ್ಕೆ ಎಕರೆಗೆ 20 ಬ್ರೋಕಾ ಲಿಂಗಾಕರ್ಷಕ ಬಲೆಗಳನ್ನು ಅಳವಡಿಸ್ಕೋಬೇಕು. ಬೆವೇರಿಯಾ ಬ್ಯಾಸಿಯಾನ ಎಂಬ ರೋಗಕಾರಕ ಶಿಲೀಂಧ್ರವನ್ನು ಮಳೆಗಾಲದಲ್ಲಿ ಅಂದರೆ ಜುಲೈನಿಂದ ಸೆಪ್ಟೆಂಬರ್ ತಿಂಗಳ ಅವಧಿಯಲ್ಲಿ ಕಾಯಿಕೊರಕದ ಹತೋಟಿಗಾಗಿ ಕಾಯಿಗಳ ಮೇಲೆ ಸಿಂಪರಣೆ ಮಾಡಬೇಕಾಗತ್ತೆ. ಕಾಫಿಯನ್ನು ಶೇಖರಣೆ ಮಾಡೋದಕ್ಕೆ ಸಾಧ್ಯವಾದಷ್ಟು ಮಟ್ಟಿಗೆ ಹೊಸ ಗೋಣಿ ಚೀಲಗಳನ್ನು ಉಪಯೋಗಿಸೋದು ಬಹಳ ಒಳ್ಳೆಯದು. ಈ ಕಾಫಿ ಬೆರ್ರಿ ಬೋರರ್ ಕೀಟದ ಬಾಧೆಯನ್ನು ಹತೋಟಿ ಮಾಡೋದಕ್ಕೆ ನಾವು ಕೀಟನಾಶಕಗಳನ್ನು ಬಳಸೋದಾದರೆ ಪೆಂಥೋಯೇಟ್ ಅಥವಾ ಫಿಪ್ರೋನಿಲ್ ಕೀಟನಾಶಕಗಳನ್ನು ಬಳಸ್ಕೋಬೇಕು. ಪೆಂಥೋಯೇಟ್ 50 UC ಕೀಟನಾಶಕವನ್ನು 1 ಬ್ಯಾರಲ್ ನೀರಿಗೆ ಅಂದರೆ 200 ಲೀಟ್ರ್ ನೀರಿಗೆ 300 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ನಾವು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಅಂದರೆ ಆಗಸ್ಟ್ ತಿಂಗಳ ಕೊನೆಯ ವಾರ ಅಥವಾ ಸೆಪ್ಟೆಂಬರ್ ತಿಂಗಳ 1ನೇ ವಾರದ ಒಳಗಾಗಿ ನಾವು ಅಂಟುದ್ರಾಣವನ್ನು ಈ 200 ಲೀಟ್ರ್ ನೀರಿಗೆ 200 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಇದಕ್ಕೆ ಬದಲಾಗಿ ಫಿಪ್ರಾನಿಲ್ 5 UC ಕೀಟನಾಶಕವನ್ನು ಕೂಡ ಬಳಸ್ಕೋಬೋದು. ಈ ಕೀಟನಾಶಕವನ್ನು ಪ್ರತಿ 1 ಬ್ಯಾರಲ್ ನೀರಿಗೆ ಅಂದರೆ 200 ಲೀಟ್ರ್ ನೀರಿಗೆ 300 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಆಗಸ್ಟ್ ತಿಂಗಳ ಕೊನೆಯ ವಾರ ಅಥವಾ ಸೆಪ್ಟೆಂಬರ್ ತಿಂಗಳ 1ನೇ ವಾರದ ಒಳಗಾಗಿ ಈ ಮಿಶ್ರಣಕ್ಕೆ 200 ಮಿಲಿಲೀಟ್ರ್ನಷ್ಟು ಅಂಟು ದ್ರಾವಣವನ್ನು ಬೆರೆಸ್ಕೊಂಡು ನಾವು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಬಿಳಿ ಕಾಂಡ ಕೊರಕ ಕೀಟ ಕಾಫಿಯನ್ನು ಬಾಧಿಸುವಂಥ ಮುಖ್ಯವಾದಂಥ ಕೀಟಪೀಡೆ. ಈ ಕೀಟ ಕಾಂಡವನ್ನು ಕೊರೆಯೋದ್ರಿಂದ ಗಿಡಕ್ಕೆ ಬೇಕಾದಂಥ ನೀರು ಮತ್ತು ಪೋಷಕಾಂಶಗಳ ಪೂರೈಕೆಯಲ್ಲಿ ವ್ಯತ್ಯಾಸ ಉಂಟಾಗಿ ಕಾಫಿ ಗಿಡ ಹಳದಿ ಬಣ್ಣಕ್ಕೆ ತಿರುಗಿ ಗಿಡದ ಎಲೆಗಳು ಸಣ್ಣದಾಗ್ತವೆ ಮತ್ತು ಸ್ವರ್ಗೋದಕ್ಕೆ ಪ್ರಾರಂಭವಾಗ್ತವೆ. ಈ ಬಿಳಿ ಕಾಂಡಕೊರಕ ಕೀಟ ಕಾಫಿಯ ತೊಗಟೆಯನ್ನು ತಿನ್ನೋದ್ರಿಂದ ಬಾಧೆಗೆ ಒಳಗಾದಂಥ ಕಾಫಿ ಗಿಡದ ತೊಗಟೆಗಳಲ್ಲಿ ಉಬ್ಬಿದ ವರ್ತುಲಾಕಾರದ ಸುತ್ತುಗಳು ಕಾಣಿಸ್ಕೊಳ್ತವೆ. ಮರಿ ಹುಳು ಬೆಳೆದಂತೆಲ್ಲ ಕಾಂಡದ ಒಳಭಾಗವನ್ನು ಸುರಂಗದ ರೂಪದಲ್ಲಿ ಕೊರೆದು ಒಳಗಡೆ ಸೇರುತ್ತೆ. ಇದರಿಂದ ಕೊರೆದಂಥ ಸಣ್ಣ ಸಣ್ಣ ರಂಧ್ರಗಳು ಕಾಣಿಸ್ಕೊಳ್ತವೆ. ಮುಂದೆ ಕಾಫಿ ಬೆಳೆ ಇದ್ದರೂ ಕೂಡ ಹೆಚ್ಚಿನ ಭಾಗ ಜೊಳ್ಳಾಗಿ ಇಳುವರಿ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತೆ. ಈ ಬಿಳಿ ಕಾಂಡಕೊರಕ ಕೀಟದ ಹಾನಿ ಮುಖ್ಯವಾಗಿ ಅರೇಬಿಕಾ ಜಾತಿಯ ಕಾಫಿಯಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಆದರೆ ರೋಬಸ್ಟಾ ಕಾಫಿನಲ್ಲಿ ಇದರ ಹಾನಿಯ ಪ್ರಮಾಣ ಕಡಿಮೆ ಅಂತ ಹೇಳ್ಬೋದು. ಈ ಕಾಫಿ ಬಿಳಿ ಕಾಂಡಕೊರಕದ ನಿಯಂತ್ರಣಕ್ಕೆ ಬಂದರೆ ಬಿಳಿ ಕಾಂಡಕೊರಕದ ಕೀಟಗಳು ಸಾಮಾನ್ಯವಾಗಿ ನಿರ್ಲಕ್ಷ್ಯ ಮಾಡಿದಂಥ ತೋಟಗಳಿಂದ ಪ್ರಾರಂಭವಾಗಿ ಚೆನ್ನಾಗಿ ನಿರ್ವಹಣೆ ಮಾಡಿದಂಥ ಕಾಫಿ ಬೆಳೆಗೆ ಹರಡ್ತವೆ. ಆದ್ದರಿಂದ ಅರೇಬಿಕಾ ಕಾಫಿ ಬೆಳೆಗಾರರು ಬಹಳ ಶ್ರದ್ಧೆಯಿಂದ ಬೇರೆ ಸಮಸ್ಯೆಗಳನ್ನು ಬದಿಗೊತ್ತಿ ಸಕಾಲದಲ್ಲಿ ಈ ಕಾಫಿ ಬಿಳಿ ಕಾಂಡಕೊರಕದ ನಿರ್ವಹಣಾ ಕೆಲಸವನ್ನು ಮಾಡಬೇಕಾಗತ್ತೆ. ಕೀಟದ ಬೆಳವಣಿಗೆ ಮೇಲೆ ವಾತಾವರಣದ ಪ್ರಭಾವ ವಿಶೇಷ ರೀತಿಯಾಗಿರುತ್ತೆ. ಹೇಗೆಂದರೆ ಉತ್ತಮ ಬಿಸಿಲಿನ ವಾತಾವರಣದಲ್ಲಿ ಗಂಡು ಹೆಣ್ಣು ಸಂಯೋಜನೆ ಹೊಂದಿ ಮೊಟ್ಟೆ ಇಡೋದಕ್ಕೆ ಪ್ರಾರಂಭಿಸ್ತವೆ. ಉತ್ತಮವಾದಂಥ ತೇವಾಂಶ ಭರಿತ ಬಿಸಿಲಿನ ವಾತಾವರಣ ಸುದೀರ್ಘ ಅಗಲಿನಲ್ಲಿ ಕೀಟಗಳ ಚಟುವಟಿಕೆ ಹೆಚ್ಚಾಗಿರುತ್ತೆ. ಹಾಗೆಯೇ ಕಾಫಿ ಗಿಡದ ಸುತ್ತಲಿನ ಸೂಕ್ಷ್ಮ ವಾತಾವರಣ ಅಷ್ಟೇ ಮುಖ್ಯವಾಗುತ್ತೆ. ಗಿಡ ಹೆಚ್ಚು ಬಿಸಿಲಿದ್ರೆ, ಅಂದರೆ ನೆರಳು ಕಡಿಮೆ ಆಗಿದ್ದರೆ, ಅಂತಹ ಗಿಡಗಳು ಈ ಬಿಳಿ ಕಾಂಡಕೊರಕ ಕೀಟದ ಹಾವಳಿಗೆ ಬಲಿಯಾಗ್ತವೆ. ಆದ್ದರಿಂದ ನಾವು ಸಮತೋಲನ ರೀತಿಯಾದಂಥ ನೆರಳು ಮತ್ತು ವಾತಾವರಣವನ್ನು ಕಲ್ಪಿಸಬೇಕಾಗತ್ತೆ. ಬಾಧೆಗೆ ಒಳಗಾದಂಥ ಗಿಡಗಳನ್ನು ಗುರುತಿಸಿ ಬೇರು ಸಹಿತ ಕಿತ್ತು ನಾಶಪಡಿಸಬೇಕು. ಕಾಫಿ ಗಿಡದ ತೊಗಟೆಗಳನ್ನು ಉಜ್ಜೋದ್ರಿಂದ ಈ ಬಿಳಿ ಕಾಂಡಕೊರಕ ಕೀಟಕ್ಕೆ ಮೊಟ್ಟೆಗಳನ್ನು ಇಡೋದಕ್ಕೆ ಅನುಕೂಲಕರ ಸ್ಥಳ ಸಿಗೋದಿಲ್ಲ. ಹೀಗಾಗಿ ಕೀಟ ಮೊಟ್ಟೆ ಇಡುವಂಥ ಪ್ರಮಾಣ ಕಡಿಮೆ ಆಗುತ್ತೆ. ಪ್ರೌಢ ಕೀಟವನ್ನು ಆಕರ್ಷಿಸೋದಕ್ಕೆ ಎಕರೆಗೆ 10 ಲಿಂಗಾಕರ್ಷಕ ಕ್ರಾಸ್ವೇನ್ ಬಲೆಗಳನ್ನು ನಾವು ಬಳಸ್ಕೋಬೇಕು. ಈ ಒಂದು ಬಲೆಗಳಲ್ಲಿ ಬಿದ್ದಂಥ ದುಂಬಿಗಳನ್ನು ನಾವು ಸಂಗ್ರಹಿಸಿ ನಾಶಪಡಿಸಬೇಕು. ಈ ಬಿಳಿ ಕಾಂಡಕೊರಕ ಕೀಟದ ಹಾವಳಿಯನ್ನು ತಪ್ಪಿಸೋದಕ್ಕೆ ನೇಯ್ಗೆ ಮಾಡದೇ ಇರುವಂಥ ಬಟ್ಟೆ, ಅಂದರೆ ನಾನೋವನ್ ಬಟ್ಟೆಯನ್ನು ಕಾಫಿ ಗಿಡದ ತೊಗಟೆಗೆ ಸುತ್ತೋದ್ರಿಂದ ಈ ಕೀಟದ ಹಾವಳಿಯನ್ನು ನಾವು ತಪ್ಪಿಸಬಹುದು. ಕಾಫಿ ಬಿಳಿ ಕಾಂಡಕೊರಕದ ಹತೋಟಿಯನ್ನು ಎಲ್ಲ ಬೆಳೆಗಾರರು ಸಾಮೂಹಿಕವಾಗಿ ಮಾಡಿದರೆ ಈ ಕೀಟದ ಹತೋಟಿ ಪರಿಣಾಮಕಾರಿಯಾಗಿರುತ್ತೆ. ಯಾವ ಭಾಗದಲ್ಲಿ ಹೆಚ್ಚು ಕೀಟದ ಬಾಧೆ ಇರುವಂಥ ಗಿಡಗಳು ಕಂಡುಬಂದಿರ್ತವೆ ಅಂತಹ ಜಾಗದಲ್ಲಿ, ಮತ್ತು ನೆರಳು ಕಡಿಮೆ ಇರುವಂಥ ಭಾಗದಲ್ಲಿ, ಹಾಗೆಯೇ ತೋಟದ ಸುತ್ತ ಕೂಡ ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಈ ಸಿಂಪರಣೆಗೋಸ್ಕರ ನಾವು ಪೆಂಥೋಯೇಟ್ 50 UC ಕೀಟನಾಶಕವನ್ನು ಬಳಸ್ಕೋಬೇಕಾಗತ್ತೆ. ಪೆಂಥೋಯೇಟ್ 50 UC ಕೀಟನಾಶಕವನ್ನು ಪ್ರತಿ ಬ್ಯಾರಲ್ ನೀರಿಗೆ 400 ml ಪ್ರಮಾಣದಲ್ಲಿ ಬೆರೆಸ್ಕೊಂಡು ನಾವು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಮುಖ್ಯವಾಗಿ ಇದಕ್ಕೆ 200 ml DDL ಫೆವಿಕಾಲನ್ನು ನಾವು ಹಾಕ್ಕೊಂಡು ದ್ರಾವಣ ತಯಾರಿಸ್ಕೊಂಡು ಏಪ್ರಿಲ್ ತಿಂಗಳು ಮತ್ತು ಅಕ್ಟೋಬರ್ ತಿಂಗಳಿನಲ್ಲಿ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಕಾಫಿಯನ್ನು ಬಾರಿಸುವಂಥ ಕೀಟಗಳಲ್ಲಿ ರಂಬೆ ರಂಧ್ರ ಮಾಡುವಂಥ ಹುಳು ಕೂಡ ಬಹಳ ಮುಖ್ಯವಾದಂಥದ್ದು. ಶಾರ್ಟ್ ಹೋಲ್ ಬೋರರ್ ಅಂತ ಕೂಡ ಕರೀತಾರೆ. ಈ ರಂಬೆ ರಂಧ್ರ ಮಾಡುವಂಥ ಹುಳು ರಂಬೆಗಳ ಒಳಗಡೆ ದುಂಡಾದ ಸಣ್ಣ ಸಣ್ಣ ರಂಧ್ರಗಳನ್ನು ಕೊರೆದು ರಸವನ್ನು ಹೀರೋದ್ರಿಂದ ಆಹಾರ ಪೂರೈಕೆಯಲ್ಲಿ ಅಡಚಣೆ ಉಂಟಾಗಿ ರಂಬೆಗಳು ಒಣಗೋಗ್ತವೆ. ಈ ರಂಬೆಯ ರಂಧ್ರ ಮಾಡುವಂಥ ಹುಳುವಿನ ಹತೋಟಿಗೆ ನಾವು ಈ ಕೀಟನಾಶಕವನ್ನು ಬಳಸೋದು ಅಷ್ಟು ಒಳ್ಳೆಯದಲ್ಲ. ಯಾಕೆಂದರೆ ಮರಿ ಹುಳುಗಳು ಸುರಂಗದಲ್ಲಿ ವಾಸ ಮಾಡ್ತವೆ. ರಾಸಾಯನಿಕಗಳನ್ನು ನಾವು ಸಿಂಪರಣೆ ಮಾಡಿದರೂ ಕೂಡ ಈ ಹುಳುಗಳಿಗೆ ಅದು ತಗಲೋದಿಲ್ಲ. ಆದ್ದರಿಂದ ಕೆಲವೊಂದು ಕ್ರಮಗಳನ್ನು ನಾವು ಅನುಸರಿಸಬಹುದು. ರಂಬೆಗಳನ್ನು ರಂಧ್ರ ಮಾಡುವಂಥ ಹುಳುವಿನ ಬಾಧೆಗೆ ಒಳಗಾದಂಥ ಟೊಂಗೆಗಳನ್ನು ಮಾರ್ಚ್ ಏಪ್ರಿಲ್ ತಿಂಗಳು ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ಕತ್ತರಿಸಿ ಸುಡಬೇಕಾಗತ್ತೆ. ತೆಳುವಾದ ನೆರಳನ್ನು ಒದಗಿಸೋದ್ರಿಂದ ಮತ್ತು ನೀರು ಬಸ್ತೋಗೋ ರೀತಿಯಲ್ಲಿ ಮಾಡಿ ವಾತಾವರಣದಲ್ಲಿರುವಂಥ ತೇವಾಂಶವನ್ನು ಕಡಿಮೆ ಮಾಡೋದ್ರಿಂದ ಕಾಫಿ ರೆಂಬೆ ಕೊರಕ ಹುಳುವಿನ ಹಾವಳಿಯನ್ನು ಕಡಿಮೆ ಮಾಡಬಹುದು. ಮತ್ತು ಎಕ್ಸೈಕಾಮ್ ಕೀಟಾಕರ್ಷಕ ಬಲೆಗಳನ್ನು ಬಳಸಿ ಈ ಕೀಟಗಳನ್ನು ಆಕರ್ಷಿಸಿ ಸಂಗ್ರಹಿಸಿ ನಾಶಪಡಿಸಬಹುದು. 1 ಎಕರೆಗೆ 12 ಈ ಎಕ್ಸೈಕಾಮ್ ಕೀಟಾಕರ್ಷಕ ಬಲೆಗಳನ್ನು ನಾವು ಕಾಫಿ ತೋಟಗಳಲ್ಲಿ ಅಳವಡಿಸಬೇಕಾಗತ್ತೆ. ಬಿಳಿ ಹೊಟ್ಟಿನ ತಿಗಣೆ ಕಾಫಿ ಬೆಳೆನಲ್ಲಿ ಕಂಡುಬರುವಂಥ ಮುಖ್ಯವಾದ ಒಂದು ಕೀಟಪೀಡೆ. ಇದನ್ನು ಮೀಲಿ ಬಗ್ಸ್ ಅಂತ ಕರೀತಾರೆ. ಕಾಫಿ ಗಿಡದ ಎಳೆಯ ಭಾಗಗಳಿಂದ, ಗಿಣ್ಣುಗಳಿಂದ, ಎಳೆಯ ರೆಂಬೆಗಳಿಂದ, ಎಲೆ ಹಣ್ಣು ಮತ್ತು ಬೇರುಗಳಿಂದ ಇವು ರಸವನ್ನು ಹೀರ್ತವೆ, ಗಿಡವನ್ನು ದುರ್ಬಲಗೊಳಿಸ್ತವೆ. ಇದರ ಬಾಧೆ ಹೆಚ್ಚಾಗಿದ್ದರೆ ಎಳೆಯ ಗಿಡಗಳು ಸಾಯ್ತವೆ. ಈ ಕೀಟ ಎಲೆಗಳ ಮೇಲೆ ಕಂಡುಬಂದಲ್ಲಿ ಎಲೆಗಳು ಪತ್ರ ಹರಿತನ್ನು ಕಳೆದುಕೊಂಡು ಹಳದಿಯಾಗ್ತವೆ. ಹೂ ಮಗ್ಗುಗಳ ಮೇಲೆ ಕಾಣಿಸ್ಕೊಂಡ್ರೆ ಈ ಹೂ ಅರಳುವಿಕೆ ಕಡಿಮೆಯಾಗಿ ಬೆಳವಣಿಗೆ ಮೇಲೆ ಅದು ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ. ಹೂ ಅರಳುವಾಗ ಆನಂತರ ಹಣ್ಣುಗಳ ಮೇಲೆ ಈ ಬಿಳಿ ಹೊಟ್ಟಿನ ತಿಗಣೆ ಬಾಧೆ ಕಾಣಿಸ್ಕೊಂಡ್ರೆ ಹಣ್ಣುಗಳ ಗಾತ್ರ ಕಡಿಮೆ ಆಗುತ್ತೆ, ಜೊತೆಗೆ ಫಸಲಿನಲ್ಲಿ ನಾವು ಸಾಕಷ್ಟು ಇಳಿಕೆ ಆಗೋದನ್ನು ಕಾಣಬಹುದು. ಈ ಮಿಲಿ ಬಗ್ಸ್ ಅಥವಾ ಬಿಳಿ ಹೊಟ್ಟಿನ ತಿಗಣೆಯನ್ನು ನಾವು ನಿಯಂತ್ರಣ ಮಾಡೋದಕ್ಕೆ ಈ ಕೀಟದ ಆಶ್ರಯ ಗಿಡಗಳಾದಂಥ ಮಾವು, ಸೀಬೆ ಮುಂತಾದಂಥ ಗಿಡಗಳು ಈ ಕೀಟಗಳಿಗೆ ಆಶ್ರಯವನ್ನು ಕೊಡೋದ್ರಿಂದ ಅಂತಹ ಮರಗಳನ್ನು ನಾವು ಬೆಳೆಸಬಾರದು. ಕಾಫಿ ತೋಟಗಳಲ್ಲಿ ಹದವಾದಂಥ ನೆರಳನ್ನು ಕಾಪಾಡ್ಕೋಬೇಕಾಗತ್ತೆ. ಈ ಬಿಳಿ ಹೊಟ್ಟಿನ ತಿಗಣೆ ಅಥವಾ ಮೀಲಿಬಗ್ ಹಾವಳಿ ಹೆಚ್ಚಾಗಿದ್ದರೆ ಕೀಟನಾಶಕಗಳನ್ನು ಬಳಸ್ಕೋಬಹುದು. ಪ್ರತಿ ಬ್ಯಾರಲ್ ನೀರಿಗೆ 50 ml ಇಮಿಡಾಕ್ಲೋಪ್ರಿಡ್ 17.8 SL ಕೀಟನಾಶಕವನ್ನು ಬೆರೆಸ್ಕೊಂಡು ಕಾಫಿ ಗಿಡಗಳಿಗೆ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಕೆಲವು ಸಂದರ್ಭದಲ್ಲಿ ಈ ಬೇರಿಗೆ ಬಿಳಿ ಹೊಟ್ಟಿನ ತಿಗಣೆ ಅಥವಾ ಈ ಮೀಲಿಬಗ್ಸ್ ಜೊತೆಗೆ ಶಿಲೀಂಧ್ರದ ಹಾವಳಿ ಕೂಡ ಕಂಡುಬರುತ್ತೆ. ಅಂಥ ಸಂದರ್ಭದಲ್ಲಿ ಪ್ರತಿ ಲೀಟರ್ ನೀರಿಗೆ 0.6 ml ಎಮಿಡಾಕ್ಲೋಪ್ರಿಡ್ 17.8 SL ಮತ್ತು 0.8 ml ಪ್ರೋಪಿಕೋನಸೋಲ್ 25 EC ಶಿಲೀಂಧ್ರನಾಶಕವನ್ನು ಬೆರೆಸ್ಕೊಂಡು ಆ ದ್ರಾವಣವನ್ನು ಬೇರಿಗೆನೆ ಹಾಕಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ಕಾಫಿ ಮಂಡಳಿಯ ಕಚೇರಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಇದುವರೆಗೆ ಕಾಫಿ ಕೀಟ ಪೀಡೆ ನಿರ್ವಹಣೆ ಕುರಿತು ಮಾಹಿತಿ ಕೇಳಿದಿರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 500 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 25,500 ರೂಪಾಯಿಯಿಂದ 26,000 ರೂಪಾಯಿಗಳು, ಅರಬಿಕಾ ಚೆರಿ 13,100 ರೂಪಾಯಿಯಿಂದ 14,700 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 16,000 ರೂಪಾಯಿಯಿಂದ 16,500 ರೂಪಾಯಿ, ರೋಬಸ್ಟಾ ಚೆರಿ 9,700 ರೂಪಾಯಿಯಿಂದ 10,500 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಿಸಾನ್ವಾಣಿಯಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ವಾಣಿ ಪ್ರಸಾರವಾಯಿತು. ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ. ಇದು ಕುರಿತು ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ನಿಧನ ಸುದ್ದಿ. ನಾಕೂರು ಶಿರಂಗಾಲ ಮಳ್ಳೂರು ಗ್ರಾಮದ ಸಣ್ಣಮನೆ ಗಣಪತಿ ಅವರ ಮಗ ರಾಘವಯ್ಯ ಅವರು 58ನೇ ವರ್ಷ ಪ್ರಾಯದಲ್ಲಿ ಇಂದು ನಿಧನರಾಗಿದ್ದಾರೆ. ಸಣ್ಣಮನೆ ರಾಘವಯ್ಯ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಮೃತರ ಸ್ವಗ್ರಾಮದಲ್ಲಿ ನಡೆಯಲಿದೆ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಕಗ್ಗೋಡ್ಲು ಗ್ರಾಮದ ಮಂದಿರ ಶ್ರೀ ನಾಡಯ್ಯ, ಶ್ರೀಮತಿ ಚಂದ್ರಾವತಿ, ಕೃಷಿ ಪಂಡಿತ ಪ್ರಶಸ್ತಿ ಪಡ್ಕೊಂಡ ಮಂಗ ಶ್ರೀ ತೇಜಸ್, ಶ್ರೀಮತಿ ಸೌಮ್ಯ ಮತ್ತೆ ಮಕ್ಕ ಕಗ್ಗೋಡ್ಲು ಗ್ರಾಮ. ಸುದ್ದಿ ಜೊಂಪೆ ಓದ್ತಿರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್ ಜೊಂಪೆನ ವಿವರ. ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ತೋಟಗಾರಿಕೆ ಇಲಾಖೆ ಕಡೆಯಿಂದ ಪ್ಯಾಟೆನ ರಾಜಸಿಟ್ ಉದ್ಯಾನವನದಲ್ಲಿ ಏರ್ಪಾಡು ಮಾಡಿದ ಫಲಪುಷ್ಪ ಪ್ರದರ್ಶನ 3 ದಿನಗಳ ಕಾಲ ನಡೆಯಕಿದ್ದ ಪ್ರದರ್ಶನ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಡಾ ಮಂತರ್ಗೌಡ ಇಂದು ಉದ್ಘಾಟನೆ ಮಾಡಿದರು. ಈ ಬಾರಿ 33 ಅಡಿ ಎತ್ತರಲಿ 13 ಅಡಿ ಉದ್ದ 23 ಅಡಿ ಅಗಲಲಿ ಬೇರೆ ಬೇರೆ ಬಣ್ಣದ ಗುಲಾಬಿ, ಸೇವಂತಿ, ಅಸ್ಟರ್ ಜಾತಿನ ಹೂವಿಂದ ಅಲಂಕಾರ ಮಾಡಿ ನಿರ್ಮಾಣ ಮಾಡಿದ ಕೊಡಗಿನ ಹೆಸರು ಪಡೆದ ಶ್ರೀ ಬಗಂಡೇಶ್ವರ ದೇವಸ್ಥಾನದ ಕಲಾಕೃತಿ ಭಾರಿ ಪೊರುಲಿಂದ ಕಣ್ಣು ತೆಳೆಯುತ್ತಾ ಒಟ್ಟು ಸುಮಾರು 8,000 ಕುಂದದ ಬೇರೆ ಬೇರೆ ಜಾತಿನ ಹೂ, 20,000 ಜಾತಿನ ಹೂಗ ಚಟ್ಟಿಲಿ ನೋಡಿಕೆ ಭಾರಿ ಲಾಯ್ಕು ಉಟ್ಟು ಗಣರಾಜ್ಯೋತ್ಸವದ ಅಂಗ ಆಗಿ ಅಮರ್ ಜವನ್ ಮಕ್ಕಳಿಗೆ ಮನರಂಜನೆ, ನೋಡುಗರ ಕಣ್ಣಿಗೆ ಗಮನ ಸೆಳೆದಿದೆ. ಜಿಲ್ಲಾಡಳಿತ ಕಡೆಯಿಂದ ಜನವರಿ 26ರಂದು ಹೊತ್ತಾರೆ 9 ಗಂಟೆಗೆ ಪ್ಯಾಟೆನ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ 77ನೇ ಗಣರಾಜ್ಯೋತ್ಸವ ದಿನಾಚರಣೆ ನಡೆದಿದೆ. ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜ್ ಅವು ಧ್ವಜಾರೋಹಣ ಮಾಡುವೆ. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಡಾ ಮಂತರ್ಗೌಡ ಅವು ಅಧ್ಯಕ್ಷತೆ ವಹಿಸುವೆ. ಕಾನೂನು ಸಲಹೆಗಾರರ ಹಂಗೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಎಎಸ್ ಪೊನ್ನಣ್ಣ, ಸಂಸದರು, ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಸಿಇಒ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿ ಆರ್ಎಸ್ ಅವು ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡುವೆ. 2026ರಿಂದ 2028ಕ್ಕೆ ಮುಟ್ಟ ಕೊಡಗು ಗೌಡ ಸಮಾಜದ ಅಧ್ಯಕ್ಷರಾಗಿ ದಂಬಿಕೋಡಿ ಎಸ್ ಆನಂದ್ ಅವು ಆಯ್ಕೆಯಾಗೋಳು. ಉಪಾಧ್ಯಕ್ಷರಾಗಿ ಸೂರ್ತಲೆ ಆರ್ ಸೋಮಣ್ಣ, ಕಾರ್ಯದರ್ಶಿಯಾಗಿ ಪೊಳಕಂಡ ಎಂ ಸಂದೀಪ್, ಖಜಾಂಜಿ ಆಗಿ ಕಾವೇರಮ್ಮ ನಂದಕುಮಾರ್ ಆಯ್ಕೆಯಾಗೋಳು. ಹಂಗೆ ನಿರ್ದೇಶಕರಾಗಿ ಬೇರೆ ಬೇರೆ ಮುಖ್ಯಪಟ್ಟವು ಆಯ್ಕೆಯಾಗೋಳು ತಾಗೊತ್ತಾಗುಟ್ಟು.